ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿರುವ ಶ್ರೀ ಶರಣಪ್ಪ ಹನುಮಂತಪ್ಪ ಹಾಸ್ಗಲ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿಯಲ್ಲಿ ತೊಡಗಿಕೊಂಡಿರುವ ಶ್ರೀ ಶರಣಪ್ಪ ಹನುಮಂತಪ್ಪ ಹಾಸ್ಗಲ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಏನ್ ಹೆಸರು ಯಜಮಾನ್ರೆ? ಶರಣಪ್ಪ ರೀ. ಶರಣಪ್ಪ ಅವರು ಯಾವರು? ಹಾಸ್ಗಲ್ ರೀ. ಹಾಸ್ಗಲ್ ನಿಮ್ದು? ಏನ್ ಮಾಡ್ತಿದ್ರಿ? ವ್ಯವಸಾಯ ಮಾಡ್ತೀವಿ. ಹೌದಾ? ಈ ಹೊಲದಲ್ಲಿ ಏನ್ ಕೆಲಸ ನಡೀತಿದೆ ಈಗ? ಕೆಲಸ ಈಗ ಮೆಕ್ಕೆಜೋಳ ನೀರ್ ಕಟ್ಟಾವ್ ರೀ. ಈಗ ನೀರ್ ಕಟ್ತಾ ಇದ್ರಿ? ಕಟ್ತಾ ಇದ್ರಿ. ಎಷ್ಟು ಎಕರೆ ಇದೆ ಯಜಮಾನ್ರೆ ನಿಮ್ಮ ಭೂಮಿ? ನಮ್ದು 1 ಎಕರೆ ಇದ್ರಿ. ಹೌದಾ? ಶರಣಪ್ಪ, ಈ ವಯಸ್ಸು ಎಷ್ಟಿದೆ ನಿಮಗೆ? ನಮಗೆ 25. 25 ವರ್ಷದ ಯುವಕರು ನೀವು. ಕೃಷಿ ಬಗ್ಗೆ ನಿಮಗೆ ಆಸಕ್ತಿ ಮೊದಲಿಂದಲೂ ಇತ್ತ? ಅನಿವಾರ್ಯವಾಗಿ ತಗೊಂಡ್ರ? ಹೇಗೆ ಇದು? ಮೊದಲಿಂದ್ರೆ ಇರ್ತಾರೆ. ನಿಮ್ಮ ತಂದೆಯವರ ಕಾಲದಿಂದಲೂ ಏನೇನು ಬೆಳೀತಿದ್ರು ಅವಾಗೆಲ್ಲ? ನಮ್ಮ ತಂದೆ ಕಾಲದಲ್ಲಿಂದ್ರೂ ಇವನೇ ರೀ, ಮೆಕ್ಕೆಜೋಳ, ಸಜ್ಜಿ, ನವಣಿ, ಶೇಂಗಾ, ತೊಗರಿ ಇವನ್ನೇ ಬೆಳೆದ. ಶಾಲೆಗೆ ಹೋಗ್ತಿದ್ರಿ? ಹಾ, ಹೋಗ್ತಿದ್ದೀರಿ. ಈಗ ಬಿಟ್ಟಿರಿ. ಈಗ ಬಿಟ್ಬಿಟ್ರಿ? ಎಷ್ಟನೇ ಕ್ಲಾಸ್ವರೆಗೆ ಓದಿದ್ರಿ? 10th ಓದಿರಿ. 9th ಪಾಸ್ ಆಗಿ 10th ಬಿಟ್ಟಿದ್ದೀರ? 10th ಪಾಸ್ ಆಗಿ ಬಿಟ್ಟಿದ್ದೀರೋ? ಹೇಗೆ? 10th ಬಿಟ್ಟಿದ್ರಿ. 10th ಪಾಸ್ ಆಗಲಿಲ್ಲ. ಪಾಸ್ ಆಗಿಲ್ಲರಿ. ಪಾಸ್ ಆಗ ಮನಸ್ಸಿತ್ತ ಹೇಗೆ? ಮನಸ್ಸಿತ್ತು ರೀ, ವ್ಯವಸಾಯ ಮಾಡೋರು ಯಾರು ಇದ್ದಿಲ್ಲರಿ, ಮನೆಗೆ ದುಡಿಯೋರು ಯಾರು ಇದ್ದಿಲ್ಲರಿ. ದುಡಿಯೋರು ಯಾರು ಇರಲಿಲ್ಲ. ಹ್ಞೂ. ಹಂಗಾಗಿ ಅಂದರೆ ಈಗ ನಿಮ್ಮ ಮನೆಗೆ ನೀವು ಹಿರಿ ಮಗನ? ಹ್ಞೂ. ನಾವೇ ಹಿರಿ ಮನೆಗೆ ಹಿರಿಮಗ ಅಂದರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರ್ತದೆ. ಹಾಗಾಗಿ ಓದೋದು ಬಿಟ್ರಿ. ಓದೋ ಆಸಕ್ತಿ ಇತ್ತ ನಿಮಗೆ? ಇತ್ತರಿ. ಮನೆಗ ವ್ಯವಸಾಯ ಮಾಡ್ರ ಯಾರೇ ಇದೆಯಲ್ರಿ, ನಮ್ಮ ಜೀವನ ನಡೀಬೇಕಾಯ್ತಲ್ರಿ, ಹಂಗಾಗಿ ಬಿಡ್ರಿ. ಅಲ್ಲ, ಈಗ ನಾನು ಓದಿ ಪಾಸಾಗಿ ಏನಾದರೂ ಮಾಡಬೇಕಂತ ಏನಾದರೂ ಕನಸುಗಳಿದ್ವ? ಕನಸುಗಳು ಇದ್ದು ರೀ, ಮತ್ತೆ ಓದಕ್ಕಾಗಲಿಲ್ಲರಿ. ಹೌದಾ? ಹ್ಞೂ. ಸರಿ, ಈಗ ನೀವು ಕೃಷಿಗಾಗಿ ಸಾಲಿ ಓದೋದು ಬಿಟ್ರಿ, ಮನೆ ಜವಾಬ್ದಾರಿ ನಿಮಗೆ ಸಿಕ್ತು. ಅಂದರೆ ಯಾವ ಕಾರಣಕ್ಕಾಗಿ ಈ ಜವಾಬ್ದಾರಿಗಳನ್ನ ಆ ವಯಸ್ಸಿಗೆ ತಗೊಂಡ್ರಿ? ನಿಮ್ಮ ತಂದೆಯವರು ಇನ್ನೂ ದುಡಿತಾ ಇದ್ರ ಅವಾಗ? ಹೇಗೆ ದುಡಿತಾ ಇದ್ರಿ? ಅವ್ರ ಕೈಲೇ ಆಗ್ಲಿಲ್ರಿ ದುಡಿಯೋದು, ಹಂಗಾಗಿ ನಾವು. ಈಗ ಇನ್ನಿದ್ದೀರ ನಿಮ್ಮ ತಂದೆಯವರು? ಅದಾರಿ. ಅವ್ರಿಗೆ ಎಷ್ಟು ವರ್ಷ ವಯಸ್ಸು ಈಗ? ಅವ್ರಿಗೆ ಒಂದು 50-60 ಇರ್ಬೇಕ್ರಿ. 50-60 ವರ್ಷ ಇರಬೇಕು. ಸರಿ, ಈಗ ನೀವು SLC ಓದೋದನ್ನ ಬಿಟ್ರಿ, ಅವಾಗ್ಲಿಂದನೂ ಕೃಷಿಯಲ್ಲಿ ತೊಡ್ಕೊಂಡಿದ್ರು, ಮುಂಚಿತವಾಗಿಯೂ ನೀವು ಕೆಲಸ ಮಾಡೋದು ಅಭ್ಯಾಸ ಬೆಳೆಸ್ಕೊಂಡಿದ್ರ? ನಾವು ಶಾಲೆ ಬಿಟ್ಟಲ್ಲಿಂದ್ರ ಕೃಷಿ ಒಳಗಿತ್ತು. ಹೌದಾ? ನಿಮ್ಮೂರಾಗ ಇತ್ತ ಶಾಲೆ ಅದು? ಹಾ, ನಮ್ಮೂರಾಗ ಇಲ್ರಿ. ನಮ್ಮೂರಾಗ 8th ತನಕ ಐತಿ ಎಣ್ಣೆ ಕ್ಲಾಸ್. 10th ವರೆಗೆ ಇದ್ದಿಲ್ರಿ, ಬೇರೆ ಊರಿಗೆ ಹೋಗ್ಬೇಕು. ಎಲ್ಲಿ, ಯಾವ ಊರಿಗೆ ಹೋದ್ರಿ ನೀವು? ನಾವು ಇಲ್ಲೇ ಚಿಲ್ಮುಕಿ ಬಂದಿದ್ವಿ. SLC ಓದಕ್ಕೆ? ಹ್ಞೂ ಹ್ಞೂ. SLC ವರೆಗೂ ಇಲ್ಲಿ ಓದಿದ್ರಿ? ಇಲ್ಲೇ ಓದಿ. SLC ಅರ್ಧಕ್ಕೆ ಬಿಟ್ರಿ? ಹ್ಞೂ. ಹ್ಞೂ. ಈಗ ಶಾಲೆ ಓದೋದು ಬಿಟ್ಟ ಕೂಡಲೇ ನೀವು ಕೃಷಿಯಲ್ಲಿ ತೊಡ್ಕೊಂಡ್ರಿ. ಆಗ ನಿಮಗೆ ಹೊಲದಲ್ಲಿ ಕೆಲಸ ಮಾಡೋದಾಗಲಿ, ಬಿತ್ತನೆ ಮಾಡುವ ಚಟುವಟಿಕೆಗಳಾಗಲಿ, ಏನೇ ಆಗಲಿ, ಕೆಲಸದ ಅನುಭವ ಇತ್ತಾಗ ಅನುಭವ ಇದ್ದಿಲ್ರಿ ಅವಾಗ, ಮಾಡ್ತಾ ಮಾಡ್ತಾ ಅನುಭವ ಆಗುತ್ತೆ. ಹೌದಾ, ಹೇಗನ್ನಿಸ್ತು ನಾನು ಓದೋದು ಬಿಟ್ಟು ಬಂದ್ಬಿಟ್ನಲ್ಲ ಅಂತೇಳಿ? ಓದೋದು ಬಿಟ್ಟದಕ್ಕೂ ಬೇಜಾರ ಇರ್ತಾರಿ, ಆದ್ರೆ ಇದು ಕೃಷಿಯೊಳಗೆ ಮಾಡೋದಕ್ಕೆ ಒಂದು ಇದೈತ್ರಿ. ಖುಷಿ ಖುಷಿ ಇದೆಯಾ ನಿಮ್ಗೆ ಇದರಲ್ಲಿ? ಖುಷಿ ಇದೆ ರೀ, ಖುಷಿ ಇದೆ ರೀ, ಆರಾಮ್ ಮಾಡ್ತೀರಿ. ಏನೇ ಶರಣಪ್ಪರ, ಈಗ ನೀವು 25 ವರ್ಷದ ಯುವಕರು, ಕೃಷಿಯಲ್ಲಿ ನೀವು ನಿರ್ಧಾರ ಮಾಡಿನೇ ವ್ಯವಸಾಯ ಮಾಡ್ತಾ ಇದ್ದೀರಾ? ನಿಮ್ಮ ತಂದೆಯವರು ಏನಾದರೂ ಅವ್ರು ಹೇಳುವಂಥದ್ದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಬದಲಾವಣೆಗಾಗಿ ನಾನು ಏನಾದರೂ ಹೊಸದನ್ನು ಮಾಡಬೇಕಂತ ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ ರೀ, ನನ್ನ ನಿರ್ಧಾರಲಿಂದ ನಾವೇ ಮಾಡ್ತೇವೆ ರೀ, ನಾವೇ ಒಂದು ಬದಲಾವಣೆಯನ್ನು ಮಾಡ್ಕೊಂಡು ಹೋಗ್ಬೇಕಂತ ಮಾಡ್ತಾ ಇದ್ದೀವಿ. ಹೌದಾ, ಈಗ ಯಾವುದೇ ಒಬ್ಬ ರೈತನಿಗೆ ಒಂದು ಸಣ್ಣ ತರಬೇತಿ ಆಗಲಿ, ಒಂದು ಸಣ್ಣ ಮಾರ್ಗದರ್ಶನ ಆಗಲಿ ಬೇಕು. ಇವತ್ತು ಸರ್ಕಾರದ ಕೃಷಿ ಇಲಾಖೆಗಳಿದೆ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರಗಳು ಇದ್ದಾವೆ, ಅಲ್ಲಿ ಎಲ್ಲ ನೀವು ಏನಾದರೂ ಸಂಪರ್ಕ ಇಟ್ಕೊಂಡಿದ್ದೀರಾ? ನಾನು ಏನಾದರೂ ಕಲಿಬೇಕು, ಹೋಗಬೇಕು, ತಿಳ್ಕೊಳ್ಬೇಕು? ಸಂಪರ್ಕ ಇನ್ನೂ ಇಟ್ಕೊಂಡಿಲ್ಲ ರೀ, ಕೇಳ್ಬೇಕು ತಿಳ್ಕೊಳ್ಬೇಕು ಅನ್ನೋದು ಇದೆ. ನೀವು ರೈತರನ್ನ ಸಂಪರ್ಕ ಮಾಡೋದು, ಅವ್ರನ್ನ ಕಂಡು ರೈತರನ್ನ ಮಾಡ್ಕೊಳ್ತೀವಿ. ಈಗ ಯಾವುದೋ ಒಬ್ಬ ರೈತರು ಏನೋ ವಿಶೇಷವಾಗಿ ಬೆಳೀತಾ ಇರ್ತಾರೆ, ಹೋಗೋದು ನೋಡೋದು ಮಾಡ್ತೀರಿ, ಮಾಡ್ತೀರಿ, ನೋಡ್ತೀರಿ, ಅವ್ರನ್ನ ಕೇಳಿ ವಿಚಾರಿಸ್ತಾರೆ, ಕೇಳಿ ಅವ್ರನ್ನ ನೋಡಿ ನಾವು ಮಾಡ್ತೀವಿ. ಈಗ ನಿಮ್ಮ ಒಟ್ಟು ಭೂಮಿ ಎಷ್ಟಿದೆ? ಒಟ್ಟು ಭೂಮಿ 10 ಎಕರೆ. 10 ಎಕರೆ ಭೂಮಿ ಇದೆ, 10 ಎಕರೆನ ನೀರಾವರಿ ನೈಸ್ ಮಾಡ್ರೆ? ಇಲ್ಲ ರೀ, 5 ಎಕರೆ. 5 ಎಕರೆ ನೀರಾವರಿ ಇದೆ ಶರಣಪ್ಪರೆ. ಈಗ 5 ಎಕರೆಯಲ್ಲಿ ನೀರಾವರಿ ಭೂಮಿಯಲ್ಲಿ ಏನು ಬೆಳೀತಾ ಇದ್ರಿ? ನೀರಾವರಿ ಭೂಮಿಯಲ್ಲಿ ಮೆಕ್ಕೆಜೋಳ, ಸಜ್ಜೆನ ಬೆಳಿತೀರಿ, ಶೇಂಗಾ ಬೆಳಿತೀರಿ. ಇವೆಲ್ಲ ಮುಂಗಾರಿಗೆ ಬೆಳೆಯುವ? ಮುಂಗಾರಿಗೆ ಬೆಳೆಯವ್ರಿ. ಮುಂಗಾರಿಯಲ್ಲಿ, ಮುಂಗಾರಿಯಲ್ಲಿ ಏನೇನು ಮೆಕ್ಕೆಜೋಳ ಬೆಳಿತೀರಿ? ಹ್ಞೂ. ಮತ್ತೆ ಸಜ್ಜೆ, ಇದು ಸಜ್ಜಿ ಬೆಳಿತೀರಿ? ಸಜ್ಜೆ ಬೆಳಿತೀರಿ. ಶೇಂಗಾನು ಮುಂಗಾರಿ ಏನೋ ಹಾಕ್ತೀರಿ, ಹಿಂಗಾರಿ ಏನೋ ಹಾಕ್ತೀರಿ. ಶೇಂಗಾ ಎರಡಕ್ಕೂ ಬರ್ತದೆ, ಮುಂಗಾರಿ ಹಿಂಗಾರಿ ಎಲ್ಲ ಹಾಕೊಳ್ತೀರಿ. ಮತ್ತೆ ಮೆಕ್ಕೆಜೋಳ ಹಿಂಗಾರಿ ಬರ್ತೀರಿ, ಆದ್ರೆ ಮುಂಗಾರಿ ಅಷ್ಟು ಬರಲ್ಲ ರೀ. ಇಳುವರಿ, ಇಳುವರಿ ಮುಂಗಾರಿನಲ್ಲಿ ಜಾಸ್ತಿ ಬರುತ್ತೆ ಜಾಸ್ತಿ ಬರ್ತೇವೆ ಮೆಕ್ಕೆಜೋಳ ರೀ. ಹಿಂಗಾರಿ ಬರಲ್ಲ ರೀ, ಹಂಗಾಗಿ ಹಿಂಗಾರಿ ಹಾಕಿಲ್ಲ ರೀ ಮೆಕ್ಕೆಜೋಳ. ಹಿಂಗಾರಿಗೆ ಏನು ಹಾಕೊಳ್ತೀರಿ? ಅವಾಗ ಹಿಂಗಾರಿ ಶೇಂಗಾ ಬೇಸ್ ಬರ್ತಾವ ರೀ, ಶೇಂಗಾ ಹಾಕ್ತೀವಿ. 5 ಎಕರೆಯಲ್ಲೂ ಹಾಕೊಂಡ್ಬಿಡ್ತೀರಾ? ಹ್ಞೂ ರೀ. ಈಗ ನೀವು ಜೋಳ ಬೆಳೆಯಲ್ವ ಇಲ್ಲಿ? ಜೋಳ ಬೆಳಿತೀರಿ, ಕಮ್ಮಿ ಊಟದ ಜೋಳ ಬೆಳಿತೀರಿ, ಅದನ್ನು ಸ್ವಲ್ಪ ಕಮ್ಮಿ ಮಾಡಿವ್ರಿ ಇವಾಗ, ಕಡಿಮೆ ಮಾಡ್ಕೊಂಡ್ರಿ. ಈಗ ನಮ್ಮ ಊಟದ ಪೂರ್ತಿ ಬೆಳ್ಕೊಂಡಿರ್ತೀರಿ, ನಮ್ಗೆ ಎಷ್ಟು ಬೇಕಾ ಅಷ್ಟೇ ಹಾಕ್ಯಂದಿರ್ತೀವಿ ಹೈಬ್ರಿಡ್ ಜೋಳನ. ಮೆಕ್ಕೆಜೋಳಕ್ಕೆ ಹೋಲಿಸಿದ್ರೆ ಈ ಊಟ ಮಾಡೋ ಜೋಳ ಏನಿದೆಯಲ್ಲ, ಲಾಭದಾಯಕನ ಅಥವಾ ಹೇಗೆ ನಿಮ್ಗೆ? ಮೆಕ್ಕೆಜೋಳದ ಇದು ಮಾಡ್ರೆ ಮೆಕ್ಕೆಜೋಳನ ಸ್ವಲ್ಪ ಲಾಭದಾಯಕ, ಮಾರ್ಕೆಟಿಂಗ್ ಜಾಸ್ತಿ, ಮಾರ್ಕೆಟಿಗೆ ಆಗುತ್ತಲ್ರಿ ಲಾಭ ಆಗುತ್ತೆ. ಜೋಳ ಮಾರುಕಟ್ಟೆ ಕಡಿಮೆನಾ, ಮಾರ್ಕೆಟ್ ಕಡಿಮೆನಾ ನಿಮ್ಗೆ? ಹಾ, ಕಮ್ಮಿ ಇದೆ. ಈಗ ಜೋಳ ಮಾತ್ರ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟಕ್ಕೆ ಊಟಕ್ಕೆ ಮಾತ್ರ ಬೆಳೆಸ್ಕೊಳ್ತಿದ್ದೀರಿ. ಮೆಕ್ಕೆಜೋಳ ಮೇಜರ್. ಮೆಕ್ಕೆಜೋಳ ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ? ಮೆಕ್ಕೆಜೋಳ ಒಂದು ಪ್ಯಾಕೆಟ್ಗೆ 15-20 ತನ ಬೆಳಿತೀರಿ. ಅಲ್ಲ, ಎಷ್ಟು ಎಕರೆಲ್ಲ ಹಾಕೊಳ್ತೀರಿ? ನಮ್ಮ ಅಂದಾಜು 4 ಎಕರೆ ಮುಳುಗ ಹಾಕ್ತಿರಿ, ಒಂದು ಮೆಕ್ಕೆಜೋಳ ಬೇರೆ 5 ಎಕರೆ, 3 ಎಕರೆ ಹಿಂಗೆ ಹಾಕ್ತಿರಿ. ಹೇಗೆ ನಿಮ್ಮಲ್ಲಿ ಮೆಕ್ಕೆಜೋಳದಲ್ಲಿ ಏನಾದರೂ ಸಮಸ್ಯೆಗಳಿದಾವ? ಸಮಸ್ಯೆ ಇದಾವ ರೀ. ಅವು ಏನೇನು ಸಮಸ್ಯೆಗಳಿದಾವೆ ಶರಣಪ್ಪರೇ? ಅವು ಹುಳ ಮೇ ಬಂದ್ಬಿಟ್ಟಾರಿ, ಕೀಟನಾಶಕ ಜಾಸ್ತಿ ಆಗಿಬಿಟ್ಟಾರಿ, ಕೀಟಗಳು ಜಾಸ್ತಿ ಇದಾವೆ. ಎಲ್ಲಿ ಇರ್ತದೆ ಅದು ಗಿಡದಲ್ಲಿ, ಯಾವ ಸಮಯದಲ್ಲಿ ಬರ್ತದೆ ಅದು, ಅಂದ್ರೆ ಎಷ್ಟೇ ಎತ್ತರ ಇದ್ದಾಗ ಬರ್ತದೆ ಬೆಳೆ? ಅದು ನಾಟಿ ಮಾಡಿ 15 ದಿನದಾಗ ಬರುತ್ತೆ ರೀ. ಬಂದು ಸುಳಿ ಒಳಗೆ ಬಂದು ಬಿಟ್ಟು ಅದಕ್ಕೆ ಮತ್ತೆ ಔಷಧಿ ಹಾಕಿದ್ರೆ ಹೋಗುತ್ತೆ ರೀ ಅದು, ಹೋಗ್ತದೆ. ಈಗ ಮೆಕ್ಕೆಜೋಳದಲ್ಲಿ ನೀವು ಸುಮಾರು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತೀರಾ, ಕಾರಣ ಏನು? ಇಲ್ಲಿ ಏನಾದರೂ ಬೇಡಿಕೆ ಜಾಸ್ತಿ ಇದೆಯಾ, ಅಥವಾ ಬೆಲೆ ಹೆಚ್ಚು ಇರ್ತದ? ಸುತ್ತಮುತ್ತಲ ಮಾರುಕಟ್ಟೆಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಇರಬೇಕಲ್ವ ಮೆಕ್ಕೆಜೋಳ ಖರೀದಿಗೆ? ಬೆಲೆ ಏನೋ ಇದೆ ರೀ ಇವಾಗ, ಒಂದು ಓದರ್ಸ್ಲಿಂದ್ರೆ ಬೆಲೆ ಮಾರುಕಟ್ಟೆ ಜಾಸ್ತಿ ಇದ್ರಿ, ಅದ ಚಲೋ ಬೆಲೆ ಏನೋ ಹಾಕ್ತಾರೆ. ಹಂಗಾಗಿ ಅದನ್ನ ಹಾಕ್ತೀರಿ. ಶರಣಪ್ಪರಿಗೆ ಮದುವೆ ಆಗಿದೆ? ಮದುವೆಗೆ ಇನ್ನೂ ಮಾಡ್ಕೊಂಡಿಲ್ಲ? ಇಲ್ಲ. ಈಗ ನೀವು ನಿಮ್ಮ ತಂದೆಯವರ ಜೊತೆಗೆ ಕೃಷಿಯಲ್ಲಿ ನೀವೇ ನಿರ್ಧಾರ ಮಾಡಿ ವ್ಯವಸಾಯ ಮಾಡ್ತಾ ಇದ್ದೀರಾ? ಅದ ಯಾವುದೇ ಕೃಷಿಗೆ ಒಂದು ಹಣಕಾಸಿನ ಮೂಲ ಬೇಕೇ ಬೇಕು. ಬೀಜ ತರಲಿ, ಗೊಬ್ಬರ ತರಲಿ, ಏನೇ ಮಾಡಲಿ, ಸಾಮಾನು ಸರಂಜಾಮ ತರಲಿ, ಹಣಕಾಸಿನ ಮೂಲ ಬೇಕೇ ಬೇಕು. ಇದನ್ನ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತೀವಿ ಆರಂಭ? ಈಗ ಮುಂಗಾರು ಮಳೆ ಬಂತು, ಮುಂಗಾರು ಶುರುವಾಯ್ತು ಅಂದ ಕೂಡಲೇ ರೈತರ ಕೈಯಲ್ಲಿ ಕಾಸು ಇರಲೇಬೇಕು, ಕೆಲಸ ಮಾಡೋಕ್ಕೆ ಗಟ್ಟಿ ಇರಬೇಕು, ಭೂಮಿ ಹದ ಮಾಡ್ಕೊಳ್ಬೇಕು, ಇಷ್ಟೆಲ್ಲ ಕೆಲಸಗಳು ಇರ್ತವೆ. ಆಗ ಹಣಕಾಸಿನ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರಿ? ಹಣಕಾಸಿನ ವ್ಯವಸ್ಥೆ ಅದೆಲ್ಲ ಅಂಗಡಿಯಾಗಿ ತಗೊಂಬರ್ತೀರಿ, ಸಾಲ ತರ್ತೀರಿ? ಹಾಂ, ಸಾಲ ತಗೊಂಬರ್ತೀರಿ, ಒಳ್ಳೆ ನಮ್ಮದು ಬೆಳೆ ಬಂದಿದ್ದೆ ಅವ್ರಿಗೆ ಹೊಡೆದು ಮುಟ್ಸ್ತೀವಿ. ಇವತ್ತಿಗೂ ನೀವು ಖಾಸಗಿಯವ್ರ ಹತ್ರ ಸಾಲ ಮಾಡ್ಕೊಳ್ತೀರಿ, ಪ್ರತಿ ವರ್ಷ ಇದು ಹಾಗೆ ಇರ್ತದ? ಸಾಲ ಇಲ್ಲದೆ ಕೃಷಿ ಮಾಡ್ಲಿಕ್ಕೆ ಏನಾದರೂ ಸಾಧ್ಯ ಇದೆಯಾ? ಸಾಧ್ಯ ಆಗಲ್ರಿ, ಕೀಟನಾಶಕ ಅವು ಇವು ಜಾಸ್ತಿ ಬಂದು ನಮ್ಮ ಹತ್ರ ಅಮೌಂಟಿನ ಶಾರ್ಟೇಜ್ ಅದಾಗೆಲ್ಲ ಅಲ್ಲೇ ದಲ್ಲಂಗಡಿಗೆ ತಂದು ಹೊಡೆದು ಮಾಡಿಕೊಂಡು ಒಳ್ಳೆ ಅಲ್ಲಿಗೆ ಮಾರ್ತೀವಿ. ಮತ್ತೆ ಬೆಳೆಯನ್ನು ಅವರಿಗೆ ಕೊಡ್ತೀರಾ, ಮಾರಿ ಅವರಿಗೆ ಹಣ ಸಾಲ ತೀರಿಸ್ತಾರೆ, ಹೇಗೆ? ಬೆಳೆಯನ್ನೇ ಮಾ ಕೊಟ್ಟು ಅವ್ರಿಗೆ ಅವ್ರ ಸಾಲವನ್ನು ತೀರಿಸ್ಕೊಂಡು ಬಂದಿದ್ದನ್ನು ನಾವು ಇಸ್ಕೊಂತೀವಿ. ಉಳಿದದ್ದು ಉಳಿತದ ಎಷ್ಟು ಉಳಿದ್ರೆ ಉಳಿತೇವೆ ರೀ, ಇಲ್ಲ ರೀ. ಈಗ ಸುಮಾರು 5 ಎಕರೆ ನೀರಾವರಿ ಭೂಮಿ ಇದೆ, 5 ಎಕರೆಯಲ್ಲೂ ಸಹಿತ ನಿಮ್ಮ ವೆಚ್ಚ ಇದ್ದಿದೆ ನೀರಾವರಿ ಭೂಮಿ ಇದೆ ಅಂದಮೇಲೆ, ಆ 5 ಎಕರೆಗೆ ಎಷ್ಟೆಲ್ಲ ನೀವು ಸಾಲ ಮಾಡ್ತೀರಿ? 5 ಎಕರೆಗೆ ಆಗತ್ತೆ ರೀ, ಒಂದು 30-50 ಸಾವಿರ ತನಕ ಆಗತ್ತೆ. 50,000 ನೀವು ಸಾಲ ಬೇಕೇ ಬೇಕು. ಬೇಕೇ ಬೇಕು. ಖರ್ಚುಗಳು ಇದ್ದಿದ್ದೆ ಇದ್ದಿದ್ದೆ ರೀ. ಮತ್ತು ಈ ಔಷಧಿಗಳು, ಅವು ಬೀಜ ಗೊಬ್ಬರ ಆಗ್ತಾವ ರೀ, ಅವೆಲ್ಲ ಸಾಲದ ರೂಪದಲ್ಲೇ ತರ್ತೀರಿ? ಸಾಲದಲ್ಲೇ ತರ್ತೀರಿ ರೀ. ಈಗ 4 ಎಕರೆ ಸುಮಾರಾಗಿ ಮೆಕ್ಕೆಜೋಳ ಬೆಳೀತೀರಿ ಅಂತ ಇಟ್ಕೊಳ್ಳಿ, ಎಷ್ಟು ಇಳುವರಿ ಬರ್ತದೆ ಎಕರೆಗೆ? ಎಕರೆಗೆ ಇಳುವರಿ ಮಳೆ ಚಲೋ ಆದರೆ ಬೇಸ್ ಇಳುವರಿ ಬರ್ತಾವ ರೀ, ಮಳೆ ಚಲೋ ಆಗಲಿಲ್ಲ ಅಂದರೆ ಮತ್ತೆ ಇಳುವರಿ ಕಮ್ಮಿ ಆಗಿ ಬರ್ತಾರೆ. ಎಕರೆಗೆ 4 ರಿಂದ 40. ಯಾವ ರೇಂಜ್ ನಮಗೆ ಮಳೆ ಹೆಚ್ಚಾಗಲಿ ಕಮ್ಮಿ ಆಗಲಿ ಸರಾಸರಿ ಇಷ್ಟಿರ್ತದೆ ಅಂತ ಎಷ್ಟು ಇರ್ತದೆ? ಸರಾಸರಿ ಅಂದರೆ ಈಗ 4 ಎಕರೆಗೆ ಅಷ್ಟೇ, ಒಂದು 40 ಪ್ಯಾಕೆಟ್ ಆಗ್ಬೇಕಾದ್ರೆ ಬರ್ಬೋದು. ಅಷ್ಟೇನಾ 4 ಎಕರೆಗೆ? ಎಕರೆಗೆ 10 ಪ್ಯಾಕೆಟ್ ಆಗುತ್ತೆ ಮೆಕ್ಕೆಜೋಳ? ಎಕರೆಗೆ ಆಗ್ತಾರೆ, ಪ್ಯಾಕೆಟಿಗೆ ಒಂದು ಮಿನಿಮಮ್ ಅಂದರೆ ಒಂದು 10-10 ಪ್ಯಾಕೆಟ್ ಆಗುತ್ತೆ ಎಕರೆಗೆ, 1 ಎಕರೆಗೆ 10-10 ಪ್ಯಾಕೆಟ್, 10 ರಿಂದ 11 ಆಗುತ್ತೆ. 4 ಎಕರೆಗೂ 40 ಪ್ಯಾಕೆಟ್ ಆಗ್ತದೆ. ಕಡಿಮೆ ಆಗಲ್ವ ಇದು? ಕಡಿಮೆ ಆಗಲ್ಲ ರೀ, ಮಳೆ ಬಂದರೆ ಇನ್ನೂ ಬೇಸ್ ಆಗ್ತಾವ ರೀ. ಮಳೆ ಬಂದರೆ ಹೆಚ್ಚು ಟೈಮ್ ಆದರೆ ಹೆಚ್ಚಂದ್ರೆ ಎಷ್ಟು ಜಾಸ್ತಿ ಸಿಗ್ತದೆ? ಜಾಸ್ತಿ ಅಂದರೆ 1 ಎಕರೆಗೆ 15 ಪ್ಯಾಕೆಟ್ ಆಗುತ್ತೆ. ಆಗುತ್ತೆ. ನಿಮ್ಮ ಭಾಗದಲ್ಲಿ ಮಳೆಯ ಅಭಾವ ಯಾವಾಗಲೂ ಕಾಡ್ತಾ ಇರ್ತದ? ಹೇಗೆ ಮಳೆ ಸಮಸ್ಯೆ ಇರ್ತದ? ಮಳೆ ಸಮಸ್ಯೆ ಇದೆ, ಯಾವಾಗಲಿ ಮಳೆ ಆಗೋದೇ ಕಮ್ಮಿ. ಇವಾಗ ಒಳ್ಳೆ ಪೀಕ್ ಬರೋ ಮುಂದೆ ಅವಾಗ ಮಳೆ ಕೈ ಕೊಟ್ಟು ಬಿಡ್ತಾರೆ. ಈ ಬಾರಿಯ ಮುಂಗಾರು ಹೇಗಾಗಿದೆ? ಮುಂಗಾರಿ ಆಗಿಲ್ಲ ರೀ ಈ ಬಾರಿ, ಮಳೆ ಆಗಿಲ್ಲ ನಿಮಗೆ? ಆಗಿಲ್ಲ. ಮತ್ತೆ ನಿಮ್ಮ ಕೃಷಿ ಸಿದ್ಧತೆಗಳು ನಡೆದಿದ್ದಾವ? ನಡೆದಿದ್ದಾರೆ. ನಿಮಗೆ ನೀರಿನ ನೀರಾವರಿ ಇದೆ ಅಂತ ಹೇಳಿದ್ರಿ, ಬೋರ್ವೆಲ್ಲೋ ಅಥವಾ ಏನು? ಬೋರ್ವೆಲ್ ಅದಾವ ರೀ. ಬೋರ್ ಹಾಕ್ಸ್ಕೊಂಡಿದ್ದೀರಾ? ಎಷ್ಟಿದಾವೆ ಬೋರ್ವೆಲ್? 2 ಅದಾವ ರೀ. 2 ಇದಾವೆ. ನಿಮ್ಮ 5 ಎಕರೆ ಭೂಮಿಗೆ ಸಾಕಾಗ್ತದ? ಸಾಕಾಗುತ್ತೆ ರೀ, 2 ಅದಾವ ರೀ, 2 ಸಾಕ. ಈಗ ಮೆಕ್ಕೆಜೋಳ ಒಂದು ಮೇಜರ್ ಕಮರ್ಷಿಯಲ್ ಕ್ರಾಪ್, ಒಂದು ವಾಣಿಜ್ಯ ಬೆಳೆ ಅಂತ ಇಟ್ಕೊಳ್ಳಿ, ಅದಲ್ಲದೆ ಬೇರೆ ನಿಮ್ಮ ಮನೆಗೆ ಬೇಕಾಗುವಂತಹ ಯಾವ ಯಾವ ಬೆಳೆಗಳನ್ನು ಬೆಳೆದ್ಕೊಳ್ತೀರಾ? ನಮ್ಮ ಮನೆಗೆ ಬೇಕಾದ್ದು ತರಕಾರಿನ ಹಾಕೊಂಡಿರ್ತೀರಿ. ನಾವು ಮನೆಗೆ ಎಷ್ಟು ಬೇಕಷ್ಟು ತರಕಾರಿನ ಹಾಕೊಂಡಿರ್ತೀರಿ. ಜೋಳ, ಸಜ್ಜೆ, ತೊಗರಿ ಏನು ಬೆಳಿತೀರಿ? ಬೇಳೆ ಸಾರು ಮಾಡ್ಕೊಳಕ್ಕೆ ಬೇಳೆ ಬೇಕು, ತೊಗರಿ ಬೆಳಿತೀರಿ, ರೊಟ್ಟಿ ಉಣ್ಣಕ್ಕೆ ಜೋಳ ಬೇಕು, ಜೋಳ ಬೆಳಿತೀರಿ, ಅನ್ನ ಉಣ್ಣೋದಕ್ಕೆ ಅಕ್ಕಿ ಬೇಕು, ಭತ್ತ ಬೆಳ್ಕೊಳ್ತೀರಿ, ನೆವಣಿನೂ ಬೆಳಿತೀರಿ? ಬೆಳಿತೀರಿ. ಮತ್ತೆ ಅಷ್ಟೇ ರೀ, ತರಕಾರಿಗಳು ಬೇಕು, ತರಕಾರಿ ಬೇಕು. ಇಷ್ಟೆಲ್ಲ ನೀವು ಬೆಳಿತೀರಿ. ನೆವಣೆ ಇವತ್ತಿಗೂ ಸಹಿತ ನಿಮ್ಮ ಮನೇಲಿ ಊಟ ಮಾಡ್ತೀವಿ ನಿರಂತರವಾಗಿದೆ? ಯಾರು ನೀವು ಜಾಸ್ತಿ ಊಟ ಮಾಡ್ತಿರೋ ಅಥವಾ ಮನೆಯಲ್ಲಿರೋ ಮಕ್ಕಳು ಅವ್ರಿಗೆಲ್ಲ ಅಭ್ಯಾಸ ಇದೆಯಾ? ಮನೆಗೆ ಮಾಡಿದ್ದು ಎಲ್ಲರೂ ಊಟ ಮಾಡ್ತಾರೆ. ಎಲ್ಲರೂ ಮಾಡ್ತಾರೆ. ನವಣಿ ಊಟ ಇನ್ನು ಉಳ್ಕೊಂಡಿದೆ. ಅಕ್ಕಿ ಕಡಿಮೆ ನಾ ನಿಮ್ಮಲ್ಲಿ ಬಳಸೋದು? ಅಕ್ಕಿ ಕಮ್ಮಿ ರೀ. ಈಗ ಜೋಳ ಮಾರಾಟಕ್ಕೂ ಆಗೋಷ್ಟು ಬೆಳಿತೀರಾ? ಜೋಳ ಮಾರಾಟ ಮಾಡೋಕ್ಕೂ ಕಮ್ಮಿ ರೀ ಬೆಳೆಯೋದು, ಮಾರಾಟಕ್ಕೆ ನಮಗೆ ಜಾಸ್ತಿ ತಗೊಳ್ತೀವಿ. ಒಂದು ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಮ್ಮ ಕುಟುಂಬದಾಗ 4 ಜನ ಇದೀರಿ. 4 ಜನ ಇದ್ದೀರಿ, ಯಾರ್ಯಾರು? ನಮ್ಮಪ್ಪರು, ನಮ್ಮವರು, ನಮ್ಮ ತಮ್ಮರು. ಈಗ ಕೃಷಿಯಲ್ಲಿ ತೊಡಕೊಂಡವರು ಎಷ್ಟು ಜನ ನೀವು? ಕೃಷಿಯಲ್ಲಿ ತೊಡಕೊಂಡವ್ರು 3. ಮೂವರು? ನೀವು? ನಮ್ಮಪ್ಪರು, ನಮ್ಮವರು. ನಿಮ್ಮ ತಮ್ಮ? ನಮ್ಮ ತಮ್ಮವರು ಅವರು ಜಾಬ್ ಅದೇರಿ. ಜಾಬ್ ಇದೆ. ಏನು ಮಾಡ್ತಾರೆ ಕೆಲಸ ಅವರು? ಅವರು ಸರ್ವೆ ಡಿಪಾರ್ಟ್ಮೆಂಟ್. ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಅವರು ಕೃಷಿ ಕಡೆಯನ್ನು ತಲೆ ಹಾಕಲ್ಲ? ಇಲ್ಲ ರೀ. ಹಾಗಾಗಿ ಕೃಷಿ ಜವಾಬ್ದಾರಿ ನಿಮಗೆ ಜಾಸ್ತಿ ಇದೆ. ಕೃಷಿಯಲ್ಲಿ ಸಾವಯವ ಒಳಸುರಿಗಳು ಬಳಕೆ ಇದೆ, ಸಾಮಾನ್ಯವಾಗಿ ಕೆಲವರು ಮಾಡ್ತಾರೆ. ಈ ಸಾವಯವ ಕೃಷಿ ಪದ್ಧತಿ ಬಗ್ಗೆ ನಿಮ್ಗೆ ಏನಾದರೂ ತಿಳುವಳಿಕೆ ಇದೆಯಾ? ಅದನ್ನ ಏನಾದರೂ ಪ್ರಯೋಗ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ರೆ ಹೇಗೆ? ಪ್ರಯತ್ನ ಮಾಡ್ತಾರೆ. ಹಿಂಗೆ ನಮಗೆ ತಿಳಿದಷ್ಟು ನಾವು ಸಾವಯವದ ಬಗ್ಗೆ ಎಲ್ಲಾದರೂ ಕೇಳೋದಾಗ್ಲಿ, ತಿಳ್ಕೊಳ್ಳೋಕೆ ತರಬೇತಿಗಳಲ್ಲಿ ಭಾಗವಹಿಸೋದಾಗ್ಲಿ, ಈಗ ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ರೈತರೇ, ರೈತರ ಮಾತುಕತೆ ಅಂತ, ಅದಂತೆ ಇದಂತೆ ಅಂತೇಳಿ. ನೀವು ಅಲ್ಲಿ ಅಂತಲ್ಲೆಲ್ಲ ಹೋಗ್ತೀರಾ ಹೀಗೆ? ಹಾಂ ಹೋಗ್ತೀರಿ. ಹೋಗಿದ್ರ ಎಲ್ಲಾದರೂ? ಹೋಗಿದ್ದೀರಿ. ಎಲ್ಲಿ ಹೋಗಿದ್ರಿ? ಸಾವಿವದ ಮಂಜುನಾಥ್ ಗುಂಪಿನ ಅವರು ಹೇಳಿದ್ದಾರೆ, ಹೋಗಿದ್ದೀರಿ. ಅವರು ಸಾಕಷ್ಟು ಹೇಳ್ಕೊಟ್ಟು. ಏನೇನು ಅಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ತಾರೆ? ಮಾಹಿತಿ ಸಾವಿವ ಅದು ಗೊಬ್ಬರ ತಯಾರು ಮಾಡಕ್ ಹೇಳಿದ್ದಾರೆ. ಅದಷ್ಟು ಮಾಡಿದ್ದೀರಿ? ಮಾಡಿದ್ರೆ ನೀವು ಸ್ವಲ್ಪ ದಿವಸ ಏನ್ ಮಾಡಿದ್ರಿ? ಒಂದು ದೋಣಿ ಕಟ್ಟಿದ್ರಿ, ಅದ್ರೊಳಗೆ ಸಗಣಿ ಗೊಬ್ಬರ ಮತ್ತೆ ಹೊಲದಲ್ಲಿರೋ ವೇಸ್ಟ್ ನೆಲ ತುಂಬಿ ಅದಕ್ಕೆ ನೀರ್ ಹಾಕಿ ಸಗಣಿ ಹಾಕಿ ಒಂದ್ ತುಸ್ ದಿನ ಕೊಳೆ ಬಿಟ್ಟು ಆಮೇಲೆ ಹುಳ ಬಿಟ್ಟದ್ರಿ. ಎರೆಹುಳು ಗೊಬ್ಬರ ಮಾಡಿದ್ರಿ? ಬಂತ ಎರೆಹುಳು ಗೊಬ್ಬರ ನಿಮಗೆ? ಬಂತರಿ. ಹ್ಮ್ ಬಂತರಿ. ಒಳ್ಳೆ ಇವಾಗ ಬಿಟ್ಟಿದ್ದೀರಿ ಮಾಡಿಲ್ಲ ಈಗ? ಅಂದ್ರೆ ಸಾವಯವ ಗೊಬ್ಬರ ಮಾಡೋದಕ್ಕೆ ತರಬೇತಿ ತಗೊಳ್ತೀರಿ, ಅದು ನಿಮ್ಗೆ ಉಪಯೋಗ ಆಗ್ತದೆ ಅಂತ ಗೊತ್ತಾಗ್ತದೆ, ಆದ್ರೆ ನೀವು ಮಾಡಲ್ಲ ಮುಂದೆ? ಈಗ ಮಾಡಿಲ್ಲ ಈಗ. ಅಲ್ಲ ಅದೇ ನಾನು ಹೇಳೋದು, ಒಂದ್ ಸ್ವಲ್ಪ ಹುಳ ಬಂದು ಇದು ಆಗತ್ತರಿ, ಏನಾಗ್ತದೆ ಎರಿಬಿ ಬಂದು ಎರಿಬಿ ತಿಂದು ಕಡದಲ್ಲ, ಹ್ಮ್ ಹುಳಗಳು ಸತ್ತೋದ್ರಿ ಒಂದ್ ಸ್ವಲ್ಪ, ಹಂಗಾಗಿ ಬಿಟ್ಟೋದ್ರಿ. ಅದಕ್ಕೇನ್ ಸಮಸ್ಯೆ ಏನು? ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಪರಿಹಾರ ಮಾಡ್ಬೇಕಾಯ್ತ್ರಿ. ನಾವು ಒಂದ್ ಸ್ವಲ್ಪ ಮಾಡ್ಲಲ್ರಿ, ಅವು ಸುತ್ತಲಿ ಒಂದ್ ಸ್ವಲ್ಪ ನೀರ್ ಬಿಟ್ಟು ನೀರ್ ಇದ್ರೆ ಹೋಗ್ತಿದ್ದಿಲ್ರಿ ಹುಳ, ಹ್ಮ್ ಹಂಗಾಗಿ ನಾವು ಬಿಟ್ಟಿಲ್ಲ. ನಿಮ್ಗೆ ಹೆಂಗೂ ದಣಿಯರ ಸಾಲ ಕೊಡ್ತಾರೆ, ಕೇಳಿಕೊಳ್ಳೆ ಗೊಬ್ಬರ ಕೊಡ್ತಾರೆ, ಎಣ್ಣೆ ಔಷಧಿ ಕೊಡ್ತಾರೆ, ಸಾಲ ಮಾಡಿ ತಂದು ಆರಾಮಾಗಿ ಸಾಲ ತೀರಿಸ್ಕೊಂತ ಇರ್ಬೋದಲ್ವಾ? ನಾವೇ ಗೊಬ್ಬರ ತಯಾರು ಮಾಡ್ಕೊಂಡು ನಾವೇ ಖರ್ಚು ಕಮ್ಮಿ ಮಾಡ್ಕೊಂಡ್ರೆ ನಿಮ್ಗೆ ಅದು ಸಮಸ್ಯೆ ಆಗ್ತದೆ ಅಲ್ವಾ? ಆಗತ್ರಿ. ನಾವೇ ಮಾಡಿಲ್ರಿ ಅವನು, ಹಂಗಾಗಿ ಇಲ್ಲಿ ಅಲ್ಲಂಗಡಿ ಅಂದಿದ್ದು ಕಲಿ ಹೋಗಿಬಿಡಿ, ನಾವೇ ಮಾಡ್ಬೇಕ್ರಿ ನೋಡಿ. ಹ್ಮ್ ಈಗ ನಿಮಗೆ ಕೃಷಿಯಲ್ಲಿ ಸಂತೋಷ ಅನ್ನೋದು ಕಡಿಮೆ ಇಲ್ಲ ರೀ ಐತ್ರಿ ಆದ್ರೆ ಅಲ್ಲ. ಈಗ ನೋಡಿ, ಒಬ್ಬ ನಿಜವಾದ ಕೃಷಿಕ ಹೊಸ ಹೊಸದನ್ನು ಹುಡುಕ್ತಾನೆ, ಖರ್ಚು ಕಡಿಮೆ ಆಗೋದಕ್ಕೆ ಏನಾದರೂ ಮಾಡಬೇಕು, ನಾನು ಸಾಲ ಕಡಿಮೆ ಮಾಡ್ಕೊಳ್ಬೇಕು, ಗೊಬ್ಬರಗಳನ್ನು ಹೆಚ್ಚೆಚ್ಚು ತಂದು ಭೂಮಿನೂ ಹಾಳು ಮಾಡಬಾರ್ದು, ಔಷಧಿಗಳನ್ನು ಹೆಚ್ಚೆಚ್ಚು ಹಾಕಿ ಭೂಮಿನೂ ಕೆಡಿಸ್ಕೊಳ್ಬಾರ್ದು, ಭೂಮಿನೂ ಉಳಿಬೇಕು, ನಾನು ಒಳ್ಳೆ ಆಹಾರ ತಿನ್ನಬೇಕು ಅನ್ನುವಂಥ ಆಲೋಚನೆಗಳು ಒಬ್ಬ ಸೃಜನಶೀಲ ರೈತನಿಗಿರ್ತದೆ. ಆದರೆ ನೀವು ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ವಲ್ಲ? ಕೊಡ್ತಾರೆ, ಅದು ಕಮ್ಮಿ ಅನ್ಸೋ ಕೊನ್ಯ ಕೊಡ್ಬೇಕಂತ ಜಾಸ್ತಿ. ಹ್ಮ್ ಸರಿ, ಈಗ ನೀವು ಕೃಷಿ ಇಲಾಖೆ ಇದೆ ಅಲ್ವಾ, ಈಗ ರೈತ ಸಂಪರ್ಕ ಕೇಂದ್ರ ಇರ್ತದೆ, ಆಮೇಲೆ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರಗಳು ಇರ್ತವೆ, ಅಲ್ಲೆಲ್ಲ ಒಡನಾಟ ಇಟ್ಕೊಂಡಿದ್ರೆ ನೀವು, ಅವೆಲ್ಲ ನಿಮ್ಗಾಗಿ ಇರೋದಲ್ವಾ, ರೈತರಿಗೋಸ್ಕರ ಇದಾವೆ, ಅಲ್ಲಿಗೆ ಹೋಗೋದು ಬರೋದು ಅವ್ರೇನು ಹೇಳ್ತಾರೆ ಕೇಳೋದು ಇಂಥವೆಲ್ಲ ಮಾಡ್ತೀರಾ? ಮಾಡ್ತಾರೆ, ಕಮ್ಮಿ ರೀ, ಜಾಸ್ತಿ ಹೋಗಲ್ಲ. ಹೋಗಲ್ಲ ನೀವು? ಹ್ಮ್ ಹೋಗ್ಬೇಕು. ಸರಿ, ಈಗ ನೀವು ತರಕಾರಿಗಳನ್ನೆಲ್ಲ ಬೆಳಿತಾರೆ ಅಂತ ಹೇಳಿದ್ರಿ, ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ತರಕಾರಿ ಬೆಳೆಯೋದು ಮಾರಾಟ ಮಾಡೋದು ಅದಕ್ಕೊಂದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಳ್ಳೋದು ಹೆಚ್ಚು ಇದೆ, ನೀವು ಏನಾದರೂ ಹೊರಗಡೆ ಮಾರ್ಕೆಟಿಗೆ ಕೊಡ್ತೀರಾ? ಮಾರ್ಕೆಟಿಗೆ ಕೊಡಲ್ರಿ ನಾವು, ಸುಮ್ಮನೆ ಸ್ವಲ್ಪ ಹಾಕಿರ್ತೀವಲ್ರಿ ನಾವೇ ತಗೊಂಡು, ನಿಮಗೆ ಎಷ್ಟು ಬೇಕು ಅಷ್ಟೇ ಹಾಕೊಳ್ತೀರಿ? ಹ್ಞೂ ಹ್ಞೂ. ಏನು ತಮ್ಮ ನೌಕರಿಯಲ್ಲಿದ್ದಾನೆ, ತಮ್ಮ ಕುಟುಂಬಕ್ಕೆ ಏನು ಬೇಕೋ ಅದು ನೋಡ್ಕೊಳ್ತಾನೆ, ಕೃಷಿಯಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಿಮ್ಮದು? ಹಂಗೇನಿಲ್ರಿ ಮಾಡ್ತೀರಿ. ಅಲ್ಲ ನಾನು ಹೇಳಿದೆ, ಈಗ ನಿಮಗೆ 10 ಎಕರೆ ಭೂಮಿ ಇದೆ, ಆದರೆ ಉತ್ಸಾಹ ಕಡಿಮೆ ಇದೆ ಹೌದಲ್ವಾ? 10 ಎಕರೆ ಇನ್ನು ನಾಳೆ ಎಲ್ಲಾದರೂ ಮಾರ್ಕೊಂಡ್ರೆ ಆಗ್ಬಿಡ್ತದಲ್ಲ ಅಂತ. ಹಂಗೇನಿಲ್ರಿ. ಹ್ಞೂ ಈಗ ಸರ್ಕಾರದ ಕೃಷಿ ಇಲಾಖೆ ಆಗಿರ್ಬೋದು, ಕೇಂದ್ರ ಸರ್ಕಾರದಾಗಿರ್ಬೋದು, ಏನಾದರೂ ಕೃಷಿಗೆ ಬೇಕಾಗುವಂಥ ಅನುದಾನಗಳನ್ನು ತಗೊಳ್ತಾ ಇದ್ದೀರಾ? ಚೆಕ್ ಡ್ಯಾಮು ಅಂತೆ, ಕೃಷಿ ಹೊಂಡ ಅಂತೆ, ಇಂಥವೆಲ್ಲ ಮಾಡ್ತಿದ್ದೀರಾ? ಇಲ್ಲರಿ ಜಾಸ್ತಿ ಏನು ಮಾಡಿಲ್ಲ. ಏನು ಮಾಡಿಲ್ಲ ಜಾಸ್ತಿ? ಈಗ ಬರಗಾಲ ಇರುತ್ತೆ, ನಮ್ಮಲ್ಲಿ ಮಳೆ ಕಮ್ಮಿ ಇದೆ ಅಂತ ಹೇಳ್ತೀರಿ, ಆದರೂ ಒಂದು ಕೃಷಿ ಹೊಂಡ ಆಗಲಿ, ಕೃಷಿ ಬದುಗಳನ್ನಾಗಲಿ, ಇಂಥವೆಲ್ಲ ಮಾಡ್ಕೊಳ್ಳೋಕ್ಕೂ ಸಹಿತ ನೀವು ಮುಂದೆ ಮಾಡಿಲ್ಲ. ಮಾಡಿಲ್ಲ ರೀ. ಹ್ಞೂ ದನಕರುಗಳು ಇದಾವ? ಅದೇ ರೀ, ಎರಡು ಎತ್ತದ. ಹ್ಞೂ ಒಂದು ಆಕಳ ಇದೆ. ಎರಡು ಎತ್ತಿದೆ, ಒಂದು ಆಕಳ ಇದೆ. ಕೊಟ್ಟಿಗೆ ಗೊಬ್ಬರ ನಿಮ್ಮಲ್ಲೇ ಸಿಗ್ತದೆ ಹಾಗಾದ್ರೆ? ಹಾಂ, ತಿಪ್ಪೆ ಗೊಬ್ಬರ ನಮ್ಮದೇ. ಎಷ್ಟು ಸಿಗುತ್ತೆ ನಿಮಗೆ ವರ್ಷ ವರ್ಷ? ವರ್ಷ ಎರಡು ಗಾಡಿ ಸಿಗುತ್ತೆ ರೀ. ಎರಡು ಗಾಡಿ ಸಿಗುತ್ತೆ ನಿಮ್ಮ ಭೂಮಿಗೆ? ಸಾಕಾಗ್ತದ ಅದು? ಇನ್ನು ಸಾಲಿಂ ಬರ್ತದೆ ರೀ. ಮತ್ತೆ ಎಲ್ಲಾದ್ರೂ ತರ್ತೀರಾ? ತಗೊಂತೀರಿ ಬೇಕಂತ. ಎಲ್ಲಿ ತರ್ತೀರಿ? ಅಲ್ಲೇ ಕುರಿ ಗೊಬ್ಬರ ಸಿಗುತ್ತೆ ರೀ, ಅಲ್ಲೇ ಕುರಿ ಗೊಬ್ಬರ ತಗೊಂತೀವಿ. ಕುರಿ ಗೊಬ್ಬರ ಎಷ್ಟು ತರ್ತೀರಿ ನೀವು? ಕುರಿ ಗೊಬ್ಬರ ಅದು ಎರಡು ಗಾಡಿ ತಗೊಂತೀವಿ ರೀ. ಎರಡು ಗಾಡಿ ಸಾಕಾಗ್ತದೆ. ಮೂರು ಗಾಡಿ ತಗೊಂತೀವಿ. ಯಾವ್ಯಾವ ಬೆಳೆಗಳಿಗೆ ಅದನ್ನೆಲ್ಲ ಹಾಕ್ತೀರಿ? ಮೆಕ್ಕೆಜೋಳ ಹಾಕ್ತೀರಿ, ಸಜ್ಜಿಗೆ ಹಾಕ್ತೀರಿ, ನವಣೆಗೆ ಹಾಕ್ತೀವಿ. ಒಟ್ಟು ನೀರಾವರಿ ಭೂಮಿಗೆ ಅಷ್ಟೇ ಹಾಕ್ತೀರಾ ಅಥವಾ? ನೀರಾವರಿ ಭೂಮಿಗೆ ಹಾಕ್ತೀರಿ. ಹಾಕ್ತೀರಿ. ಹೊರ ಭೂಮಿಗೆ ಹಾಕ್ತೀರಿ. ಹೊರ ಭೂಮಿಗೂ ಬಳಸ್ತೀರಿ. ಅದು ಹೊರ ಭೂಮಿ ಇದೆ ಅಂತ ಹೇಳಿದ್ರೆ ಒಂದು 5 ಎಕರೆ, ಅಲ್ಲೇನ್ ಬೆಳಿತೀರಿ? ಅಲ್ಲಿ ಅಷ್ಟೇ ಸಜ್ಜಿ ಜಾಸ್ತಿ ಬೆಳಿತೀವಿ, ನವಣೆ ಹಾಕ್ತೀರಿ. ನವಣೆ ಹಾಕೊಳ್ತೀರಿ, ಅಲ್ಲಿ ನವಣೆ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರ್ತೀರಿ. ನವಣಿಗೆ ಏನು ಖರ್ಚಿಲ್ಲ? ಖರ್ಚಿಲ್ರಿ ನವಣಿಗೆ. ಎಷ್ಟೆಕರೆ ಹಾಕೊಳ್ತೀರಿ ನವಣಿ? ಇದು ಒಂದು 3 ಎಕರೆ, 2 ಎಕರೆ, 2 ಎಕರೆ ಅಂತ ಹಾಕ್ತೀವಿ. 2 ಎಕರೆಯಲ್ಲಿ ಎಷ್ಟು ಬರ್ತದೆ ನವಣಿ, ಎಷ್ಟು ಸಿಗ್ತದೆ? ಬರ್ತಾರೆ, ಅದು ಒಂದು 25 ಪ್ಯಾಕೆಟ್, 20 ಪ್ಯಾಕೆಟ್. ಅವನೇ ಅಕ್ಕಿ ಮಾಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀರಿ. ನವಣೆ ಅಕ್ಕಿವನ್ನ ಒಳ್ಳೆಯದು ನಿಮಗೆ. ಈಗಲೂ ನಿಮ್ಮ ಕೊಪ್ಪಳ ಭಾಗದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಾ ಇರ್ತಾರೆ ರೈತರು, ನೀವು ಅದರಲ್ಲಿ ನವಣೆ ಬೆಳಿತೀರಿ. ನಿಮ್ಮ ಸುತ್ತಮುತ್ತಲು ಇನ್ನೂ ಬೇರೆ ಬೇರೆ ರೈತರು ಏನೇನು ಬೆಳೀತಾರೆ? ಬೆಳೀತಾರೆ ಆರ್ಕ. ಆರ್ಕ ಬೆಳೀತಾರೆ? ಬೆಳೀತಾರೆ. ಹ್ಮ್ ಹ್ಮ್ ಕೂದಲು ಬೆಳೀತಾರೆ. ಹ್ಮ್ ನವಣೆಯನ್ನು ಬೆಳೀತಾರೆ, ಬೆಳೀತಾರೆ. ಹ್ಮ್ ಮತ್ತೆ ಭತ್ತನ ಬೆಳೀತಾರೆ. ಭತ್ತ ಬೆಳೀತಾರೆ, ನವಣೆ ಬೆಳೀತಾರೆ, ಆರ್ಕ ಬೆಳೀತಾರೆ, ಊದಲು ಬೆಳೀತಾರೆ. ರಾಗಿ ನಿಮ್ಮಲ್ಲಿ ಕಡಿಮೆ? ರಾಗಿ ಕಮ್ಮಿ ರೀ, ಬೆಳೆಯೋದಿಲ್ಲ ಹೆಚ್ಚಾಗಿ. ಬೆಳೀತಾರೆ ಎಲ್ಲೇ ಒಬ್ರು. ಈಗ ನವಣೆ ಬೆಳೆಯೋದಕ್ಕೆ ಅಥವಾ ಆರ್ಕ ಸಾಮೆ ಇಂಥವನ್ನ ಬೆಳೆಯೋದಕ್ಕೆ ಸರ್ಕಾರದಿಂದ ಪ್ರೋತ್ಸಾಹಧನ ಸಿಗುತ್ತೆ, ತಗೊಂಡಿದ್ರ ನೀವು ಅದನ್ನ? ತಗೊಂಡಿಲ್ರಿ. ತಗೊಂಡಿಲ್ಲ? ತಗೊಂಡಿಲ್ಲ. ಎಕರೆಗೆ ಇಷ್ಟಂತ ಸ್ವಲ್ಪ ನಿಮ್ ಸಿರಿಧಾನ್ಯ ಬೆಳೆಯೋದಕ್ಕಾಗಿನೇ ಕೆಲವು ಯೋಜನೆಗಳಿದ್ದಾವೆ ಕೃಷಿ ಇಲಾಖೆಯಲ್ಲಿ, ನೀವು ಪಡ್ಕೊಳ್ಳಕ್ಕೆ ಸರ್ಕಾರ ಅನುದಾನ ಕೊಡ್ತದೆ, ಅದನ್ನು ಬಳಕೆ ಮಾಡ್ಕೊಂಡಿಲ್ಲ ನೀವು? ಬಳಕೆ ಮಾಡ್ಕೊಂಡಿಲ್ರಿ. ಈಗ ನಿಮ್ಮ ಭೂಮಿ ಯಾರ ಹೆಸರಲ್ಲಿದೆ?

ಈಗ ಕೇಳೋಣ ಕೃಷಿ ಗೀತೆ. Thank you. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರಧಾನ ಮಂತ್ರಿ ಜನಧನ ಯೋಜನೆಯ ಖಾತೆಯನ್ನು ಹೊಂದಿದ್ದಲ್ಲಿ ಮತ್ತು ಪ್ರಧಾನ ಮಂತ್ರಿ ಜನಧನ ಖಾತೆ ತೆಗೆದು 10 ವರ್ಷಗಳಾಗಿದ್ದಲ್ಲಿ ಅಥವಾ ಕಾರ್ಯಾಚರಣೆಯಲ್ಲಿ ಇಲ್ಲದಿದ್ದರೆ ಕೂಡಲೇ ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಹತ್ತಿರದ SBI ಶಾಖೆಗೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಹಾಗೂ ನಿಮಗೆ SBI ನಲ್ಲಿ ಖಾತೆ ಇಲ್ಲದಿದ್ದಲ್ಲಿ ಖಾತೆಯನ್ನು ತೆರೆದು ಸಾಮಾಜಿಕ ಭದ್ರತಾ ಯೋಜನೆಗಳಾದ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪೆನ್ಷನ್ ಯೋಜನೆಗಳಿಗೆ ಕೂಡಲೇ ನೋಂದಾಯಿಸಿಕೊಳ್ಳಲು ನಿಮ್ಮ ಹತ್ತಿರದ SBI ಶಾಖೆ ಅಥವಾ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಬಾಗಿಲು ತೆರೆದಾಗ್ತಾರೆ ನಮ್ಮ ಕೆರೆ, ಇದು ನಮ್ಮ